ಸಂಪರ್ಕಿಸಬೇಕಾದ ದೂರವಾಣಿ ಸಂಖ್ಯೆಗಳು 9494820748 9942835359 9942855256 ಹಾಗೂ 9449286543. ಈ ದೂರವಾಣಿ ಸಂಖ್ಯೆಯನ್ನು ಸಂಪರ್ಕಿಸಲು ಕೋರಲಾಗಿದೆ. ಯಾರೇ ಕೂಗಾಡಲಿ, ಯಾರೇ ಹೋರಾಡಲಿ, ಆರ್ಸಿಎಫ್ ಸುಫಲ ನಿನಗೆ ಸಾಟಿ ಇಲ್ಲ. ಏನ್ ರಮಣ ಇಷ್ಟೊಂದು ಖುಷಿಯಾಗಿದ್ಯಾ? ಬಂಪರ್ ಬೆಳೆ ಬಂತು ಅಂತ. ನನ್ನ ಹೊಲದ ಬಂಪರ್ ಇಳುವರಿ ಗುಟ್ಟು ಆರ್ಸಿಎಫ್ ನ ಸುಫಲ 15 15 15, ಅದೇ ಗುಣಮಟ್ಟ, ಅತ್ಯಧಿಕ ಇಳುವರಿ. ಆರ್ಸಿಎಫ್ ನ ಸುಫಲ 15 15 15, ಈಗ ಭಾರತ್ ಎನ್ಪಿಕೆ 15 15 15 ಹೊಸ ಚೀಲದಲ್ಲಿ ಲಭ್ಯ. ನೋಡ್ಸಿವಣ್ಣ, ಗೊಬ್ಬರ ಖರೀದಿಸುವಾಗ ಆರ್ಸಿಎಫ್ ನ ಚಿಹ್ನೆ ಮತ್ತು ಹೆಸರನ್ನ ಖಾತ್ರಿ ಪಡಿಸ್ಕೊಳ್ಳೋದ ಮರಿಬೇಡ. ಭೂಮಿಯಲ್ಲಿ ಬಂಗಾರ ಬೆಳೆಯುವ ಅವಕಾಶ ಕಳ್ಕೊಳ್ಬೇಡ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಮೊದಲಿಗೆ ಜೈವಿಕ ಗೊಬ್ಬರ ಹಾಗೂ ಜೈವಿಕ ನಿಯಂತ್ರಕಗಳು ಈ ಕುರಿತು ಶಿವಮೊಗ್ಗದ ಜೈವಿಕ ಕೇಂದ್ರದ ಸಹಾಯಕ ತೋಟಗಾರಿಕಾ ಅಧಿಕಾರಿಯಾದ ರಮೇಶ್ ಜಿಎಸ್ ಅವರೊಡನೆ ಸಂದರ್ಶನ ಕೇಳೋಣ. ರೈತ ಬಾಂಧವರೇ, ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಶಿವಮೊಗ್ಗದ ಬೆಳೆ ವಿಶ್ಲೇಷಣಾ ಪ್ರಯೋಗಾಲಯ ಜೈವಿಕ ಕೇಂದ್ರ ಶಿವಮೊಗ್ಗ ಇದರ ಸಹಾಯಕ ತೋಟಗಾರಿಕಾ ಅಧಿಕಾರಿಯಾದಂತಹ ರಮೇಶ್ ಜಿಎಸ್ ಅವರು ನಮ್ಮ ಜೊತೆಗಿದ್ದಾರೆ. ಅವರು ಇಂದು ಜೈವಿಕ ಗೊಬ್ಬರ ಹಾಗೂ ಜೈವಿಕ ನಿಯಂತ್ರಕಗಳು ಈ ಕುರಿತು ನಮ್ಮೊಂದಿಗೆ ಸಾಕಷ್ಟು ಮಾಹಿತಿಯನ್ನು ನೀಡ್ತಾ ಇದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ನಮಸ್ಕಾರ. ನಮಸ್ಕಾರ ಸರ್. ಮೊದಲನೇದಾಗಿ ಎಲ್ಲ ರೈತ ಬಾಂಧವರಿಗೆ ನಮಸ್ಕಾರಗಳು. ನಿಮಗೆಲ್ಲರಿಗೂ ತಿಳಿದಿರುವಂತೆ ಕೃಷಿ ಮತ್ತು ತೋಟಗಾರಿಕಾ ಬೆಳೆಗಳನ್ನು ಬೆಳೆಯಲು ವಿವಿಧ ತಾಂತ್ರಿಕತೆ ಈಗಾಗಲೇ ಇದ್ದು ಇದರ ಫಲವಾಗಿ ದಿನೇ ದಿನೇ ರೈತರು ಎಲ್ಲ ರೀತಿಯಿಂದ ಹಣ್ಣುಗಳು ಹಾಗೂ ತರಕಾರಿಗಳು ಹಾಗೂ ಹೂವಿನ ಬೆಳೆಗಳನ್ನು ಬೆಳೆಯುತ್ತಿದ್ದಾರೆ. ಹಾಗೆಯೇ ಈ ಬೆಳೆಗಳನ್ನು ಬೆಳೆಯಲು ರೈತರು ಶಿಫಾರಿತ ಪೋಷಕಾಂಶಗಳು, ಶಿಫಾರಿತ ರೋಗ ಹಾಗೂ ಕೀಟ ನಿಯಂತ್ರಕಗಳು ಇವುಗಳನ್ನೆಲ್ಲ ಉಪಯೋಗಿಸಿದ್ದೇ ಆಗಿದ್ರೆ ರೈತರುಗಳು ಬೆಳೆಗಳಲ್ಲಿ ಅಧಿಕ ಇಳುವರಿಯನ್ನು ಗಳಿಸಬಹುದಾಗಿರುತ್ತದೆ. ಅದೇ ರೀತಿಯಲ್ಲಿ ಈ ನಿಟ್ಟಿನಲ್ಲಿ ತೋಟಗಾರಿಕಾ ಇಲಾಖೆ ಜೈವಿಕ ಕೇಂದ್ರ ಶಿವಮೊಗ್ಗದಲ್ಲಿ ವಿವಿಧ ಜೈವಿಕ ಗೊಬ್ಬರಗಳನ್ನು ಹಾಗೆಯೇ ವಿವಿಧ ಜೈವಿಕ ನಿಯಂತ್ರಕಗಳನ್ನು ಉತ್ಪಾದನೆ ಮಾಡಲಾಗುತ್ತಿದೆ. ಅವುಗಳಲ್ಲಿ ಮುಖ್ಯವಾಗಿ ಟ್ರೈಕೋಡರ್ಮಾ ವಿರಿಡೆ, ಟ್ರೈಕೋಡರ್ಮಾ ಆರ್ಜಿಯಾನಮ್, ಸೂಡೋಮನಸ್ ಹಾಗೂ ಲಿಕ್ವಿಡ್ ಮೈಕ್ರೋಬಿಯಲ್ ಕನ್ಸಾರ್ಷಿಯಂ ಎಂಬ ಜೈವಿಕ ಗೊಬ್ಬರಗಳು ಹಾಗೂ ಜೈವಿಕ ನಿಯಂತ್ರಕಗಳನ್ನು ನಮ್ಮಲ್ಲಿ ಉತ್ಪಾದನೆ ಮಾಡಲಾಗುತ್ತಿದೆ. ಸರ್, ಏನಕ್ಕೋಸ್ಕರ ಇದನ್ನು ಇಲ್ಲಿ ಉತ್ಪಾದನೆ ಮಾಡ್ತಾ ಇದ್ದೀರಾ ಅಂತ? ರೈತರು ಈಗಾಗಲೇ ರಾಸಾಯನಿಕ ನಿಯಂತ್ರಕಗಳನ್ನು ಈಗಾಗಲೇ ಉಪಯೋಗಿಸುತ್ತಿದ್ದು ರೈತರ ಬೆಳೆಯುವ ಬೆಳೆಗಳಲ್ಲಿ ರಾಸಾಯನಿಕದ ಪ್ರಮಾಣ, ರಾಸಾಯನಿಕ ಉಳಿಕೆ ಪ್ರಮಾಣ ಜಾಸ್ತಿ ಆಗ್ತಾ ಇದೆ. ಇದು ದಿನೇ ದಿನೇ ರೈತರ ಆರೋಗ್ಯದಲ್ಲಿ ಅಥವಾ ಇದನ್ನು ಉಪಯೋಗಿಸುವ ಅಂದರೆ ಹಣ್ಣು ಮತ್ತು ತರಕಾರಿಗಳನ್ನು ಅಥವಾ ಅದೇ ರೀತಿಯಲ್ಲಿ ಕೃಷಿ ಬೆಳೆಗಳನ್ನು ಉಪಯೋಗಿಸುವ ಜನರಲ್ಲಿ ಅನೇಕ ರೀತಿಯ ತೊಂದರೆಗಳು ಅಂದರೆ ಹಾರ್ಟ್ ಡಿಸೀಸಸ್ಸು, ಅದೇ ರೀತಿಯಲ್ಲಿ ಕ್ಯಾನ್ಸರ್ ಡಿಸೀಸಸ್ಸು ದಿನೇ ದಿನೇ ದಿನೇ ದಿನೇ ಹೆಚ್ಚಾಗ್ತಿದ್ದು ಇದನ್ನೆಲ್ಲದನ್ನು ಕೂಡ ನಾವು ಜೈವಿಕ ನಿಯಂತ್ರಕಗಳನ್ನು ಉಪಯೋಗಿಸಿದ ಮೂಲಕ ಅಥವಾ ಜೈವಿಕ ಪೋಷಕಾಂಶಗಳನ್ನು ಬೆಳೆಗಳಿಗೆ ಉಪಯೋಗಿಸುವ ಮೂಲಕ ತಡೆಗಟ್ಟಬಹುದಾಗಿರುತ್ತೆ. ಆದ ಕಾರಣ ನಮ್ಮ ಬಯೋ ಸೆಂಟರ್ ಜೈವಿಕ ಕೇಂದ್ರದಲ್ಲಿ ಈ ರೀತಿಯ ಜೈವಿಕ ಗೊಬ್ಬರಗಳು, ಜೈವಿಕ ನಿಯಂತ್ರಕಗಳು, ಜೈವಿಕ ಪೋಷಕಾಂಶಗಳನ್ನು ನಾವು ಉತ್ಪಾದನೆ ಮಾಡಿ ರೈತರುಗಳಿಗೆ ನಾವು ಕೊಡ್ತಾ ಇದ್ದೇವೆ. ಸರ್, ನಿಮ್ಮ ಒಂದು ಕೇಂದ್ರದಲ್ಲಿ ಏನೇನು ಉತ್ಪಾದನೆ ಮಾಡ್ತಾ ಇದ್ದೀರಾ ಸರ್? ಟ್ರೈಕೋಡರ್ಮಾ ವಿರಿಡೆ, ಟ್ರೈಕೋಡರ್ಮಾ ಆರ್ಜಿಯಾನಮ್, ಸೂಡೋಮನಸ್, ಅದೇ ರೀತಿಯಲ್ಲಿ ಎಎಂಸಿ ಅರ್ಕಾ ಮೈಕ್ರೋಬಿಯಲ್ ಸ್ಪೆಷಲ್ ಅಥವಾ ಲಿಕ್ವಿಡ್ ಮೈಕ್ರೋಬಿಯಲ್ ಕನ್ಸಾರ್ಷಿಯನ್ ಅಂತ ಹೇಳಿ ಈ ಮೂರು ಜೀವಾಣುಗಳನ್ನು ನಾವು ಈಗಾಗಲೇ ಪ್ರೊಡಕ್ಷನ್ ಮಾಡ್ತಾ ಇದ್ದೇವೆ. ಅದೇ ರೀತಿಯಲ್ಲಿ ರೈತರುಗಳು ಈಗಾಗಲೇ ಬಂದು ಖರೀದಿನೂ ಕೂಡ ನಮ್ಮಲ್ಲಿ ಮಾಡ್ತಾ ಇದ್ದಾರೆ. ಸರ್, ಪ್ರಾರಂಭದಲ್ಲಿ ಹೇಳಿದ್ರಿ ಈ ಟ್ರೈಕೋಡರ್ಮಾ ಈ ಸಸ್ಯಗಳಿಗೆ ಇದು ಯಾವ ರೀತಿ ಉಪಯೋಗ ಆಗುತ್ತೆ, ಅದನ್ನ ಹೇಗೆ ಉಪಯೋಗಿಸಬೇಕು ಅನ್ನೋದ್ರ ಬಗ್ಗೆ? ಸರ್, ಇದು ಟ್ರೈಕೋಡರ್ಮಾ ಅನ್ನುವುದು ಒಂದು ಫಂಗಲ್ ರಿಲೇಟೆಡ್ ಆರ್ಗ್ಯಾನಿಸಮ್, ಶಿಲೀಂಧ್ರ ರೀತಿಯ ಆರ್ಗ್ಯಾನಿಸಮ್ ಆಗಿರೋದ್ರಿಂದ ಇದು ಮುಖ್ಯವಾಗಿ ಶಿಲೀಂಧ್ರ ನಾಶಕವಾಗಿ ಬೆಳೆಗಳನ್ನು ಕಾಪಾಡುತ್ತೆ. ಅಂದ್ರೆ ಎಲ್ಲಾ ಬೆಳೆಗಳಲ್ಲಿ ಮುಖ್ಯವಾಗಿ ಸೊರಗು ರೋಗ ಅಂತೂ ಅಥವಾ ಕೊಳೆ ರೋಗ ಅಂತೂ ದಿನೇ ದಿನೇ ದಿನೇ ದಿನೇ ಕಾಡ್ತಾ ಇತ್ತು. ಇದು ರಾಸಾಯನಿಕವಲ್ಲದೆ ನಾವು ಜೈವಿಕ ಮುಖಾಂತರ ನಾವು ಯಾವ ರೀತಿಯಲ್ಲಿ ತಡೆಗಟ್ಟಬಹುದು ಅಂದ್ರೆ ಇದ್ರ ಒಂದೇ ಒಂದು ಮಾರ್ಗ ಟ್ರೈಕೋಡರ್ಮಾ ಜೀವಾಣುಗಳನ್ನು ಉಪಯೋಗಿಸೋದು. ಇದನ್ನು ಉಪಯೋಗಿಸುವ ಮೆಥಡ್ ವಿಧಾನ ಯಾವುದು ಅಂದ್ರೆ ಸುಮಾರು 100 ಕೆಜಿ ಸಾವಯವ ಗೊಬ್ಬರ ಅಥವಾ ಕೊಟ್ಟಿಗೆ ಗೊಬ್ಬರ ಅಥವಾ ಎರೆಹುಳು ಗೊಬ್ಬರ ಸುಮಾರು 100 ಕೆಜಿ ಈ ಗೊಬ್ಬರಗಳೊಂದಿಗೆ 1 ಕೆಜಿ ಟ್ರೈಕೋಡರ್ಮಾ ಅನ್ನು ಮಿಶ್ರಣ ಮಾಡಿ ಸಸ್ಯಗಳ ಬುಡಕ್ಕೆ ನಾವು ಕೊಟ್ಟಿದ್ದೇ ಆಗಿದ್ರೆ ಈ ಟ್ರೈಕೋಡರ್ಮಾವನ್ನು ನಾವು ಕಂಪ್ಲೀಟ್ ಆಗಿ ಶಿಲೀಂದ್ರನ ನಿವಾರಣೆ ನಿರ್ಮೂಲನೆ ಮಾಡಬಹುದಾಗಿರುತ್ತದೆ. ಇದು ಮುಖ್ಯವಾಗಿ ಕಾಳುಮೆಣಸು ಸುಂಟುಗಳಲ್ಲಿ ಶಿಲೀಂದ್ರನಾಶಕಗಳು, ಎಸ್ಪೆಷಲಿ ಸೊರಬ ರೋಗ ಹಾಗೂ ಕೊಳೆ ರೋಗಗಳ ಶಿಲೀಂದ್ರನಾಶಕಗಳು, ಕೆಮಿಕಲ್ ಶಿಲೀಂದ್ರನಾಶಕಗಳನ್ನು ತುಂಬಾ ಉಪಯೋಗಿಸ್ತಾ ಇರ್ತಾರೆ. ಸೊ ಇದನ್ನ ನಾವು ಬಯೋಲಜಿಕಲ್ ಕೂಡ ನಾವು ಕಂಟ್ರೋಲ್ ಮಾಡಬಹುದಾಗಿರೋದ್ರಿಂದ ಟ್ರೈಕೋಡರ್ಮಾ ಅನ್ನೋ ಜೀವಾಣುಗಳನ್ನ ರೈತರು ಉಪಯೋಗಿಸಿದ್ದೇ ಆಗಿದ್ದಲ್ಲಿ ಸಾಯಿಲ್ ಹೆಲ್ತ್ ಅನ್ನು ನಾವು ಕಾಪಾಡಬಹುದಾಗಿರ್ತದೆ. ಮಣ್ಣಿನ ಒಂದು ಆರೋಗ್ಯ ಕಾಪಾಡ್ಕೋಬಹುದು ಅಂತ ಹೇಳಿದ್ರೆ ಯಾವ ರೀತಿ ಕಾಪಾಡ್ಕೋಬಹುದು, ಎಷ್ಟು ಪ್ರಮಾಣದಲ್ಲಿ ಇದು ರೈತರಿಗೆ ಉಪಯೋಗ ಆಗುತ್ತೆ ಅಂತ ಹೇಳ್ತೀರಿ? ಮುಂಚಿತವಾಗಿ ತಾವುಗಳು ಬೆಳೆಯುವ ಬೆಳೆಗಳಿಗೆ ಟ್ರೈಕೋಡರ್ಮಾ ಅಥವಾ ಸೂಡಮನಸ್ ಅನ್ನು ನಾವು ಡೈರೆಕ್ಟ್ಲಿ ಸಸ್ಯಗಳನ್ನು ಬೆಳೆಯುವ ಸಂದರ್ಭದಲ್ಲೇ ನಾವು ಪ್ರತಿ ವರ್ಷ ಎರಡು ಬಾರಿ ಕೊಟ್ಟಿದ್ದೇ ಆಗಿದ್ರೆ ಸೊರಬ ರೋಗ ಮುಕ್ತವಾಗುತ್ತೆ. ಫಸ್ಟ್ ಆಫ್ ಆಲ್ ಸೊರಬ ರೋಗ ಮುಕ್ತವಾಯಿತು ಅಂದ್ರೆ ನಾವು ಯಾವುದೇ ತರಹದ ಕೆಮಿಕಲ್ ಯೂಸೇಜ್ ಅನ್ನು ಮಾಡುವುದಿಲ್ಲ. ಆ ಕಾರಣ ನಮಗೆ ಕೊನೆ ಆ ಬೆಳೆಗಳಲ್ಲಿನ ರಾಸಾಯನಿಕ ಪ್ರಮಾಣ ದಿನೇ ದಿನೇ ಕಡಿಮೆ ಆಗುತ್ತೆ, ನಾವು ಕಡಿಮೆ ಮಾಡಿದಂಗೂ ಆಗುತ್ತೆ. ಇದು ಈ ನಿಟ್ಟಿನಲ್ಲಿ ನಾವು ಸಾಯಿಲ್ ಹೆಲ್ತ್ ಅನ್ನು ಕಾಪಾಡಿದಂಗೂ ಆಗುತ್ತದೆ. ಅದೇ ರೀತಿಯಲ್ಲಿ ಕ್ಯಾನ್ಸರ್ ರಿಲೇಟೆಡ್ ಆರ್ಗಾನಿಸಮ್ಸ್ ಕೂಡ ನಾವು ತಡೆಗಟ್ಟದಂಗಾಗುತ್ತೆ ಕೆಮಿಕಲ್ ಉಪಯೋಗಿಸದೇ ಇರೋದ್ರಿಂದ. ಈ ಟ್ರೈಕೋಡರ್ಮಾವನ್ನು ಯಾವ ಪ್ರಮಾಣದಲ್ಲಿ ರೈತರು ಕೊಡಬೇಕು ಅಂದ್ರೆ ವರ್ಷದಲ್ಲಿ ಎಷ್ಟು ಪ್ರಮಾಣದಲ್ಲಿ ಕೊಡಬೇಕು? ಈಗ ಪ್ರಾರಂಭದಲ್ಲಿ ಅವರು ಮುಂಚೆ ಎಲ್ಲ ರಾಸಾಯನಿಕ ಬಳಸಿರ್ತಾರೆ ಸರ್, ಈಗ ಅವರು ಸಡನ್ ಆಗಿ ಇದನ್ನು ಕೊಡಬೇಕು ಅಂದಾಗ ಅದ್ರ ಪ್ರಮಾಣದ ಬಗ್ಗೆ? ಇತ್ತೀಚಿನ ದಿನಗಳಲ್ಲಿ ಯಾವುದೇ ರೈತರೇ ಆಗಲಿ ಸಾವಯವ ಗೊಬ್ಬರಗಳನ್ನು ವರ್ಷದಲ್ಲಿ ಅಥವಾ ಎರಡು ವರ್ಷಕ್ಕೆ ಒಂದು ಬಾರಿನಾದರೂ ಉಪಯೋಗ ಮಾಡೇ ಮಾಡ್ತಾರೆ. ಸಾವಯವ ಗೊಬ್ಬರ ಅಂದ್ರೆ ಈ ಕೊಟ್ಟಿಗೆ ಗೊಬ್ಬರನೇ ಆಗಲಿ, ಎರೆಹುಳು ಗೊಬ್ಬರನೇ ಆಗಲಿ ಅಥವಾ ಕುರಿ ಗೊಬ್ಬರನೇ ಆಗಲಿ, ಪ್ರತಿ 100 kg ಈ ಗೊಬ್ಬರಗಳೊಂದಿಗೆ 1 kg ಟ್ರೈಕೋಡರ್ಮಾನ ಮಿಶ್ರಣ ಮಾಡಿ ಸಸ್ಯದ ಬುಡಕ್ಕೆ ಕೊಡ್ತಾ ಹೋದ್ರೆ ಈ ಶಿಲೀಂಧ್ರವನ್ನು ಕಂಪ್ಲೀಟ್ ಆಗಿ ನಿವಾರಣೆ ಮಾಡಬಹುದಾಗಿರುತ್ತೆ. ಸೂಡೋಮೋನಸ್ ಅಂತ ಹೇಳಿದ್ರೆ ಸರ್, ಅದು ಸಸ್ಯಗಳಿಗೆ ಯಾವ ರೀತಿ ಉಪಯೋಗ ಆಗುತ್ತೆ ಮತ್ತೆ ಅದನ್ನ ಯಾವ ರೀತಿ ಉಪಯೋಗಿಸಬೇಕು ಅಂತ ರೈತರು? ಸೂಡೋಮೋನಸ್ ಫ್ಲೋರೆಸೆನ್ಸ್ ಅನ್ನೋದು ಒಂದು ಜೈವಿಕ ನಿಯಂತ್ರಕ. ಇದು ಮುಖ್ಯವಾಗಿ ದುಂಡಾಣು, ಶಿಲೀಂಧ್ರ ಹಾಗೂ ಜಂತು ಹುಳುಗಳನ್ನು ನಿಯಂತ್ರಣ ಮಾಡಬಹುದು. ಈ ದುಂಡಾಣು, ಶಿಲೀಂಧ್ರ ಹಾಗೂ ಜಂತು ಹುಳುಗಳು ಸಸ್ಯದ ಮೇಲೆ ಸೊರಗ ರೋಗ ಅನ್ನುವ ರೀತಿಯಲ್ಲಿ ಸಸ್ಯಗಳನ್ನು ಹಾನಿ ಮಾಡ್ತಾ ಇರುತ್ತೆ. ಸೂಡೋಮೋನಸ್ ಫ್ಲೋರೆಸೆನ್ಸ್ ಅನ್ನು 100 kg ಸಾವಯವ ಗೊಬ್ಬರ ಅಥವಾ ಕೊಟ್ಟಿಗೆ ಗೊಬ್ಬರ ಅಥವಾ ಎರೆಹುಳು ಗೊಬ್ಬರಗಳೊಂದಿಗೆ ಉಪಯೋಗ ಮಾಡಿ 100 kg ಸಾವಯವ ಗೊಬ್ಬರ, ಕೊಟ್ಟಿಗೆ ಗೊಬ್ಬರ, ಎರೆಹುಳು ಗೊಬ್ಬರಗಳೊಂದಿಗೆ 1 kg ಸೂಡೋಮೋನಸ್ ಫ್ಲೋರೆಸೆನ್ಸ್ ಅನ್ನು ಮಿಶ್ರಣ ಮಾಡಿ ಸಸ್ಯಗಳ ಬುಡಕ್ಕೆ ಕೊಡ್ತಾ ಬಂದ್ರೆ ನಾವು ಈ ಕ್ರಮೇಣ ದುಂಡಾಣು, ಶಿಲೀಂಧ್ರ ವರ್ಗ ಹಾಗೂ ಜಂತು ಹುಳುಗಳಿಗೆ ಸೇರಿದ ತೊಂದರೆಗಳನ್ನು ನಿಯಂತ್ರಣ ಮಾಡಬಹುದಾಗಿರುತ್ತೆ. LMC ಅಂತ ಹೇಳಿದ್ರೆ ಅದು ಯಾವೆಲ್ಲ ಜೀವಾಣುಗಳು ಇರುತ್ತೆ ಅದರಲ್ಲಿ ಮತ್ತೆ ಹಾಗೂ ಅದರಗಳ ಉಪಯೋಗಗಳ ಬಗ್ಗೆ ಏನ್ ಹೇಳ್ತೀರಿ ಸರ್? LMC ಅನ್ನೋದು ಸೂಕ್ಷ್ಮಾಣು ಜೀವಿಗಳ ಸಮ್ಮಿಶ್ರಣ ಅಂತ ಹೇಳಿ ಕರಿಬಹುದು. ಯಾಕೆಂದ್ರೆ ಇದರಲ್ಲಿ 3 ತರಹದ ಜೀವಾಣುಗಳಿರುತ್ತೆ. ಅದರಲ್ಲಿ ಅಸ್ಟೋಬ್ಯಾಕ್ಟರ್, ಬ್ಯಾಸಿಲಸ್, ಸೂಡೋಮೋನಸ್ ಎಂಬ 3 ತರಹದ ಜೀವಾಣುಗಳಿರುತ್ತೆ. ಮುಖ್ಯವಾಗಿ ಈ 3 ತರಹದ ಜೀವಾಣುಗಳು ಸಾವಯವ ಭೂಮಿಯಲ್ಲಿನ ಸಾರಜನಕ ಸರಿಪಡಿಸುವ ಜೀವಾಣುಗಳಾಗಿ, ರಂಜಕ ಮತ್ತು ಸತು ಕರಗಿಸುವ ಜೀವಾಣುಗಳಾಗಿ ಹಾಗೂ ಪೊಟಾಶ್ ಮೊಬಿಲೈಸಿಂಗ್ ಜೀವಾಣುಗಳಾಗಿ ಈ 3 ಮುಖ್ಯ ಕೆಲಸಗಳನ್ನು ಮಾಡೋದ್ರಿಂದ ಸಸ್ಯಗಳಿಗೆ ಬೇಕಾದ ಎಲ್ಲಾ ಹಾರ್ಮೋನ್ಸ್ಗಳನ್ನು ಕೂಡ ಈ 3 ಜೀವಾಣುಗಳು ತಯಾರಿಕೆ ಮಾಡುತ್ತದೆ ಹಾಗೂ ಸಸ್ಯದ ಅಭಿವೃದ್ಧಿಗೆ ಮುಖ್ಯವಾಗಿ ಕಾರ್ಯನಿರ್ವಹಿಸುತ್ತದೆ. ಅದೇ ರೀತಿಯಲ್ಲಿ ಈ LMC ಸಮ್ಮಿಶ್ರಣದಿಂದ ರೈತರಿಗೆ ಮುಖ್ಯವಾಗಿ ಆಗುವ ಉಪಯೋಗಗಳು ಯಾವ ತರ ಅಂದ್ರೆ, ಸುಮಾರು 25% ರಾಸಾಯನಿಕ ಗೊಬ್ಬರಗಳು ಉಪಯೋಗಿಸ್ತಾ ಇರ್ತಾರೆ, ಅದನ್ನ ಕಡಿಮೆ ಮಾಡಬಹುದು. ರಾಸಾಯನಿಕ ಗೊಬ್ಬರದ ಮೇಲಿನ ಪ್ರಮಾಣವನ್ನು ಕಡಿಮೆ ಮಾಡಬಹುದು. ರೈತರು 1 ಎಕರೆಗೆ 100 kg ರಾಸಾಯನಿಕ ಗೊಬ್ಬರಗಳು ಉಪಯೋಗಿಸ್ತಾ ಇದ್ದಾರೆ ಅಂದ್ರೆ ಸುಮಾರು ಕ್ರಮೇಣ 25 kg ಇಂದ 50 kg ವರೆಗೂ ಉಪಯೋಗ ಕಡಿಮೆ ಮಾಡಬಹುದು. ರಾಸಾಯನಿಕ ಗೊಬ್ಬರಗಳನ್ನ ಕಡಿಮೆ ಮಾಡಿ ಈ LMC ಉಪಯೋಗ ಮಾಡ್ತಾ ಬಂದ್ರೆ ಕ್ರಮೇಣ ನಿಮಗೆ ರಾಸಾಯನಿಕ ಗೊಬ್ಬರದಿಂದ ಆಗುವ ಉಪಯೋಗಗಳು LMC ಕೂಡ ಉಪಯೋಗ ಆಗುತ್ತದೆ. ಅದೇ ರೀತಿಯಲ್ಲಿ ಕನಿಷ್ಠ 20-25% ಕೆಲವೊಂದು ಬೆಳೆಗಳಲ್ಲಿ 30% ವರೆಗೂ ಕೂಡ ಇಳುವರಿ ಹೆಚ್ಚಳ ಆಗಿದೆ. ಅದೇ ರೀತಿಯಲ್ಲಿ ಈ ಹಣ್ಣುಗಳು ತರಕಾರಿಯಲ್ಲಿ ಮಾರುಕಟ್ಟೆಗೆ ಬೇಕಾದ ಕ್ವಾಲಿಟಿ ಪ್ರಾಡಕ್ಟ್ಸ್ ನಾವು ಪ್ರೊಡಕ್ಷನ್ ಮಾಡಬಹುದಾಗಿರುತ್ತದೆ. ಕ್ರಾಕ್ಸ್, ಊದ್ಕೊಳ್ಳೋದು, ಈಗ ಹಣ್ಣುಡುಕ ಎಲ್ಲ ಬರುತ್ತೆ, ಅದನ್ನೆಲ್ಲದನ್ನು ಕೂಡ ನಾವು ತಡೆಗಟ್ಟಬಹುದಾಗಿರುತ್ತೆ ಹಾಗೂ ಮಣ್ಣಿನ ಜೀವಾಣು ಮಟ್ಟವನ್ನು ಹೆಚ್ಚಳ ಮಾಡಬಹುದಾಗಿರುತ್ತದೆ. ಈ ಎಲ್ಲಾ ರೀತಿಯಿಂದ ರೈತರುಗಳಿಗೆ ಈ LMC ಲಿಕ್ವಿಡ್ ಮೈಕ್ರೋಬಿಯಲ್ ಕನ್ಸಾಷನ್ ಉಪಯೋಗ ಆಗ್ತಿರುತ್ತೆ. ಈ ಒಂದು LMC ಬಳಸೋದ್ರಿಂದ ಕೃಷಿ ಮತ್ತು ತೋಟಗಾರಿಕೆ ಬೆಳೆಗಳಲ್ಲಿ ಆಗ್ತಕ್ಕಂಥ ಉಪಯೋಗದ ಬಗ್ಗೆ ಹೇಳೋದಾದ್ರೆ, ಇಲ್ಲಿವರೆಗೂ ಹೇಳಿದಂತೆ ನಾವು ರೈತರುಗಳು ಬೆಳೆಗಳ ಮೇಲೆ ಇನ್ವೆಸ್ಟ್ ಮಾಡುವಂತಹ ಖರ್ಚನ್ನು ಕಡಿಮೆ ಮಾಡಬಹುದು, ಮೊದಲನೇದಾಗಿ ಗುಣಮಟ್ಟವನ್ನು ಹೆಚ್ಚಳ ಮಾಡಬಹುದು, ಹಾಗೂ ಮಣ್ಣಿನ ಹೆಲ್ತ್ ಅನ್ನು ಕಾಪಾಡಬಹುದು. ಈ ಮೂರು ಮುಖ್ಯ ಉದ್ದೇಶ ಮತ್ತು ಉಪಯೋಗ ರೈತರುಗಳಿಗೆ. ಅದೇ ರೀತಿಯಲ್ಲಿ ಈ ಎಲ್ಎಂಸಿಯನ್ನು ಯಾವ ರೀತಿಯಲ್ಲಿ ಉಪಯೋಗಿಸಬಹುದು ಅಂದ್ರೆ, ರೈತರುಗಳು ಎರಡು ರೀತಿಯಲ್ಲಿ ಉಪಯೋಗಿಸಬಹುದು ಇದನ್ನ ತಮ್ಮ ಬೆಳೆಗಳಿಗೆ. ಎಲ್ಎಂಸಿಯನ್ನು ನೀವು ಜೀವಾಮೃತ ಜೊತೆಗೆ ಮಿಕ್ಸ್ ಮಾಡಿ ಉಪಯೋಗಿಸಬಹುದು, ಅದೇ ರೀತಿಯಲ್ಲಿ ನೀರಿನ ಜೊತೆಗೆ ಮಿಶ್ರಣ ಮಾಡಿ ಕೂಡ ಉಪಯೋಗಿಸಬಹುದು. 100 ಲೀಟರ್ ನೀರಿಗೆ 1 ಲೀಟರ್ ಎಲ್ಎಂಸಿಯನ್ನು ಮಿಶ್ರಣ ಮಾಡಿ 1-2 ಲೀಟರ್ ವರೆಗೂ ಸಸ್ಯದ ಬುಡಗಳಿಗೆ ಕೊಡ್ತಾ ಬಂದ್ರೆ ನಿಮಗೆ ನಾನು ಈ ಹಿಂದೆ ಹೇಳಿದಂತಹ ಎಲ್ಲ ಉಪಯೋಗಗಳು ಕೂಡ ಸಿಗುತ್ತೆ. ಅದೇ ರೀತಿಯಲ್ಲಿ 1 ಲೀಟರ್ ಎಲ್ಎಂಸಿಯನ್ನು 100 ಲೀಟರ್ ನೀರಿಗೆ ಮಿಶ್ರಣ ಮಾಡಿ 1-2 ಕೆಜಿ ಹಸುವಿನ ಸಗಣಿ, ಅದೇ ರೀತಿಯಲ್ಲಿ 1-2 ಲೀಟರ್ ಗೋಮೂತ್ರ, 1 ಇಡಿ ತೋಟದ ಮಣ್ಣು, ಕಪ್ಪು ಬೆಲ್ಲ 1/2 ಇಂದ 1 ಕೆಜಿ ವರೆಗೂ, ಅದೇ ರೀತಿ ದ್ವಿದಳ ಧಾನ್ಯ ಇಟ್ಟು 1/2 ಕೆಜಿಯಿಂದ 1 ಕೆಜಿ, ಈ ಎಲ್ಲಾ ನಾವು ತಿಳಿಸಿರುವಂತೆ ಎಲ್ಲಾ ಪದಾರ್ಥಗಳನ್ನು ಮಿಶ್ರಣ ಮಾಡಿ ಸುಮಾರು 6-8 ದಿನಗಳ ಕಾಲ ಮಿಶ್ರಣ ಮಾಡಿ ಅದನ್ನ ಬೆಳಗ್ಗೆ ಮತ್ತು ಸಂಜೆ ಕಲಕ್ತಾ ಬಂದ್ರೆ ಅದು ನಿಮಗೆ 9ನೇ ದಿನ ನಿಮಗೆ ಜೀವಾಮೃತ ಆಗಿ ರೆಡಿ ಆಗುತ್ತದೆ. ಆ ಜೀವಾಮೃತವನ್ನು 1-2 ಲೀಟರ್ ವರೆಗೂ ಸಸ್ಯದ ಬುಡಕ್ಕೆ ಕೊಡ್ತಾ ಬಂದ್ರೆ ನಿಮಗೆ ಸಸ್ಯಗಳಿಗೆ ಬೇಕಾದಂತಹ ಎಲ್ಲಾ ತರಹದ ನೈಟ್ರೋಜನ್ ಫಿಕ್ಸೇಷನ್ ಆಗ್ಲಿ, ಪೊಟಾಶಿಯಮ್ಮು ಮತ್ತೆ ಜಿಂಕ್ ಸಾಲಿಬಲೈಸಿಂಗ್ ಬ್ಯಾಕ್ಟೀರಿಯಾಸೆ ಆಗ್ಲಿ ಅಥವಾ ಫಾಸ್ಫರಸ್ ಮೊಬಲೈಸಿಂಗ್ ಬ್ಯಾಕ್ಟೀರಿಯಾಸೆ ಆಗ್ಲಿ ಭೂಮಿಯಲ್ಲಿ ಅಭಿವೃದ್ಧಿಯಾಗಿ ಸಸ್ಯಗಳಿಗೆ ಬೇಕಾದಂತಹ ಎಲ್ಲಾ ಹಾರ್ಮೋನ್ಸ್ಗಳನ್ನು ಡೆವಲಪ್ಮೆಂಟ್ ಮಾಡುತ್ತೆ. ಈ ರೀತಿಯಿಂದ ರೈತರುಗಳು ಈ ಮೇಲೆ ತಿಳಿಸುವಂತೆ ಟ್ರೈಕೋಡರ್ಮ ಸೂಡೋಮನಸ್ ಎಎಂಸಿಗಳನ್ನು ಉಪಯೋಗಿಸಿದ್ದೇ ಆಗಿದ್ರೆ ರೈತರುಗಳು ಬೆಳೆಗಳಲ್ಲಿನ ಕೆಲವೊಂದಷ್ಟು ರೋಗಾಣುಗಳನ್ನು ಅಥವಾ ಕೆಲವಷ್ಟು ರೋಗ ಮತ್ತು ಕೀಟಗಳ ಬಾಧೆಗಳನ್ನು ಕಂಟ್ರೋಲ್ ಮಾಡಿ ಅವರು ರೈತರು ಇಳುವರಿನ ಹೆಚ್ಚಿಸಬಹುದಾಗಿರುತ್ತದೆ ಅಂತ ಈ ಮೂಲಕ ತಿಳಿಸಿಕೊಡ್ತಾರೆ. ಸರ್, ಮೇಲೆ ಇವನ್ನೆಲ್ಲ ಹೇಳಿದ್ರೆ ತಾವು ಜೈವಿಕ ಗೊಬ್ಬರ ಮತ್ತು ಜೈವಿಕ ನಿಯಂತ್ರಣಗಳನ್ನೆಲ್ಲ ಈ ತರ ಬಳಸಬೇಕು ಅಂತ, ಅದು ರೈತರಿಗೆ ಎಷ್ಟು ದಿನ ನಂತರವಾಗಿ ಇದರ ಉಪಯೋಗ ಪ್ರಾರಂಭವಾಗ್ತಾ ಬರುತ್ತೆ ಅಂತ ಹೇಳ್ತೀರಿ? ಯಾವುದೇ ಒಂದು ಸಾವಯವ ಅಥವಾ ಜೈವಿಕ ಗೊಬ್ಬರಗಳನ್ನೇ ಆಗಲಿ ಜೈವಿಕ ನಿಯಂತ್ರಕಗಳನ್ನೇ ಆಗಲಿ ರೈತರುಗಳು ಉಪಯೋಗಿಸಿದ್ದೇ ಆಗಿದ್ದು ಸುಮಾರು 6 ತಿಂಗಳಿಂದ 1 ವರ್ಷದವರೆಗೂ ತಾವು ಉಪಯೋಗಿಸಬೇಕಾಗುತ್ತೆ. ಅದರ ರಿಸಲ್ಟ್ ಅಂತ ಏನ್ ಹೇಳ್ತೀವಿ ಅದು ಗೊತ್ತಾಗಬೇಕು ಅಂದ್ರೆ ಸುಮಾರು 6 ತಿಂಗಳಿಂದ 1 ವರ್ಷ ಕಾಲ ಬೇಕಾಗುತ್ತೆ. ಆದ ನಂತರ ನೀವು ನೋಡಬಹುದು ಅವರು ತಾವು ಉಪಯೋಗಿಸಿರುವಂತಹ ಗೊಬ್ಬರಗಳು, ತಾವು ಉಪಯೋಗಿಸಿರುವಂತಹ ಜೀವಾಣುಗಳು, ಟ್ರೈಕೋಡರ್ಮನೇ ಆಗಲಿ. ಟ್ರೈಕೋಡರ್ಮ ಮುಖ್ಯವಾಗಿ ಕಾಳುಮೆಣಸುಗಳಲ್ಲಿ ಸೊರಗು ರೋಗ, ಅದೇ ರೀತಿಯಲ್ಲಿ ಜಿಂಜರ್ ಅಲ್ಲಿ ಶುಂಠಿಯಲ್ಲಿ ಸೊರಗು ರೋಗನ ಅಥವಾ ಕೊಳೆ ರೋಗನ ನಾವು ಬಹುಮುಖ್ಯವಾಗಿ ತಡೆಗಟ್ಟಬಹುದು. ಇದರಿಂದ ರೈತರುಗಳು ಸಾಯಿಲ್ ಹೆಲ್ತ್ ಅನ್ನು ತಮ್ಮ ಮಕ್ಕಳುಗಳು ಕೂಡ ಒಳ್ಳೆಯ ಸಾಯಿಲ್ ಹೆಲ್ತ್ ಅನ್ನು ಕಾಪಾಡಿ ಮುಂದಿನ ಜನರೇಷನ್ಗೆ ನಾವು ಹಸ್ತಾಂತರ ಮಾಡಬಹುದು ಅಂತ ಹೇಳಿ ಈ ಮೂಲಕ ತಿಳಿಸಿಕೊಡ್ತೇನೆ. ಜೊತೆಗೆ ಸರ್, ಪೀಡನಾಶಕ ಹಾಗೂ ರಾಸಾಯನಿಕ ಬಳಕೆ ಈ ಕುರಿತು ರೈತರಿಗೆ ಏನ್ ಹೇಳ್ತೀರಾ? ರೈತರುಗಳು ಇತ್ತೀಚಿನ ದಿನಗಳಲ್ಲಿ ತಾವು ಬೆಳೆಯುವ ಬೆಳೆಗಳಲ್ಲಿ ಮುಖ್ಯವಾಗಿ ಪೆಸ್ಟಿಸೈಡ್ಸ್ ಅಂದ್ರೆ ಕೀಟಗಳನ್ನು ಕಡಿಮೆ ಮಾಡಲು ರಾಸಾಯನಿಕವಾಗಿ ಹಾಗೂ ಕೆಲವೊಂದಷ್ಟು ರೋಗಗಳನ್ನು ಕಡಿಮೆ ಮಾಡಲು ರಾಸಾಯನಿಕಗಳನ್ನು ಸಿಂಪರಣೆ ಮಾಡ್ತಾ ಬರ್ತಾ ಇರ್ತಾರೆ. ಇಂತಹ ರೈತರುಗಳು ತಾವು ಬೆಳೆದಂತ ಬೆಳೆಗಳನ್ನು ಹೊರ ರಾಜ್ಯಗಳಿಗೆ ಅಥವಾ ಹೊರ ದೇಶಗಳಿಗೆ ಅಥವಾ ವಿದೇಶಗಳಿಗೆ ರಫ್ತು ಮಾಡಬೇಕು ಅಂದ್ರೆ ಮುಖ್ಯವಾಗಿ ಎಲ್ಲಾ ಏರ್ಪೋರ್ಟ್ಗಳಲ್ಲಿ ಕ್ವಾರಂಟೈನ್ ಅಂತ ಹೇಳಿ ಸಸ್ಯ ಬೆಳೆಯುವ ರಫ್ತು ಮಾಡಬಹುದಾದಂತಹ ಪದಾರ್ಥಗಳ ಮೇಲೆ ಕ್ವಾರಂಟೈನ್ ಅಂತೂ ಟೆಸ್ಟ್ ಮಾಡ್ತಾರೆ. ಈ ಕ್ವಾರಂಟೈನ್ ಮುಖ್ಯವಾಗಿ ಏನಕ್ಕೆ ಮಾಡ್ತಾರೆ ಅಂದ್ರೆ ಯಾವುದೇ ತಾವು ಬೆಳೆದಂತಹ ಬೆಳೆಗಳನ್ನು ವಿದೇಶಗಳಿಗೆ ರಫ್ತು ಮಾಡುವ ಮೊದಲು ತಾವು ಬೆಳೆದಂತ ಬೆಳೆಗಳಲ್ಲಿನ ರಾಸಾಯನಿಕ ಪ್ರಮಾಣವನ್ನು ಮೊದಲು ತಿಳ್ಕೋಬೇಕಾಗುತ್ತೆ. ಯಾಕೆಂದ್ರೆ ಈ ರಾಸಾಯನಿಕ ಪ್ರಮಾಣ ತಾವು ಸಿಂಪಡಣೆ ಮಾಡಿ ಬೆಳೆಗಳ ನಂತರನೂ ಕೂಡ ಕಟಾವಿನ ನಂತರವೂ ಕೂಡ ರಾಸಾಯನಿಕ ಪ್ರಮಾಣ ಬೆಳೆಗಳಲ್ಲಿ ಮತ್ತು ಮಾರುಕಟ್ಟೆವರೆಗೂ ಇದು ಮುಂದುವರಿಯುತ್ತದೆ. ಈ ರಾಸಾಯನಿಕವಾಗಿ ಬೆಳೆದ ಪದಾರ್ಥಗಳನ್ನು ಅಥವಾ ಬೆಳೆಗಳನ್ನು ತಿಂದಿದ್ದೇ ಆಗಿದ್ದಲ್ಲಿ ಕ್ಯಾನ್ಸರ್ ಅಥವಾ ಹಾರ್ಟ್ ರಿಲೇಟೆಡ್ ತೊಂದರೆಗಳು ಮುಖ್ಯವಾಗಿ ಜನಗಳಲ್ಲಿ ಕಾಣಿಸ್ತದೆ. ಆದ ಕಾರಣ ರಫ್ತು ಮಾಡುವ ಮೊದಲು ಯಾವುದೇ ದೇಶಗಳಲ್ಲಿ ಆಗಲಿ ಕ್ವಾರಂಟೈನ್ ಅಂತ ಹೇಳಿ ಟೆಸ್ಟ್ ಮಾಡ್ತಾರೆ. ಅಲ್ಲಿ ಈ ಕ್ವಾರಂಟೈನ್ ಅಲ್ಲಿ ಮ್ಯಾಕ್ಸಿಮಮ್ ರೆಸಿಡ್ಯೂ ಲೆವೆಲ್ ಪರೀಕ್ಷೆಯನ್ನು ಮಾಡ್ತಾರೆ. ಈ ಮ್ಯಾಕ್ಸಿಮಮ್ ರೆಸಿಡ್ಯೂ ಲೆವೆಲ್ ಅಂದ್ರೆ ರಾಸಾಯನಿಕ ಉಳಿಕೆ ಪ್ರಮಾಣ ಈ ತಾವು ಎಕ್ಸ್ಪೋರ್ಟ್ ರಫ್ತು ಮಾಡಿದ ಪದಾರ್ಥಗಳಲ್ಲಿನ ರಾಸಾಯನಿಕ ಉಳಿಕೆ ಪ್ರಮಾಣ ಎಷ್ಟಿರುತ್ತೆ ಅಂತ ಹೇಳಿ ಚೆಕ್ ಮಾಡ್ತಾರೆ. ಆಧಾರದ ಮೇಲೆ ನಾವು ಕಳಿಸಿರುವಂತ ಅಥವಾ ನೀವು ಕಳಿಸಿರುವಂತ ರಫ್ತು ಮಾಡಲಾದಂತ ಹಣ್ಣು ತರಕಾರಿಗಳನ್ನು ಅಕ್ಸೆಪ್ಟ್ ಮಾಡ್ತಾರೆ ಅಥವಾ ರಿಜೆಕ್ಟ್ ಮಾಡ್ತಾರೆ, ಸ್ವೀಕರಿಸ್ತಾರೆ ಅಥವಾ ನಿರಾಕರಣೆ ಮಾಡ್ತಾರೆ. ಈ ಕಾರಣದಿಂದಾಗಿ ರೈತರುಗಳು ಮೊದಲನೇದಾಗಿ ತಾವು ಬೆಳೆದಂತ ಬೆಳೆಗಳನ್ನು ರಫ್ತು ಮಾಡುವ ಮೊದಲು, ವಿದೇಶಗಳಿಗೆ ರಫ್ತು ಮಾಡುವ ಮೊದಲು ಸಂಬಂಧಪಟ್ಟ ಅಥವಾ ತಮಗೆ ಹತ್ತಿರದಲ್ಲಿರುವಂತ ಈ ತರಹದ ಕೀಟನಾಶಕ ಉಳಿಕೆ ವಿಶ್ಲೇಷಣಾ ಪ್ರಯೋಗಾಲಯದಲ್ಲಿ ಅಥವಾ ರಾಸಾಯನಿಕ ಉಳಿಕೆ ವಿಶ್ಲೇಷಣಾ ಪ್ರಯೋಗಾಲಯಗಳಲ್ಲಿ ತಾವು ಬೆಳೆದಂತ ಪದಾರ್ಥಗಳನ್ನು ಟೆಸ್ಟ್ ಮಾಡಿಸಿ ಆ ರಿಪೋರ್ಟ್ ನಂತರ ನೀವು ರಫ್ತು ಮಾಡಬಹುದಾಗಿ ಈ ಮೂಲಕ ತಿಳಿಸ್ತೇನೆ. ಈ ಪ್ರತಿ ಟೆಸ್ಟ್ಗೆ ನಮ್ಮಲ್ಲಿ ಶುಲ್ಕವನ್ನು 2,000 ರೂಪಾಯಿ ಅಂತ ವಿಧಿಸಲಾಗುತ್ತದೆ. ಈ ಪೀಡನಾಶಕ ಮತ್ತೆ ಈ ರಾಸಾಯನಿಕ ಬಳಕೆಗಳನ್ನು ಯಾವ ಬೆಳೆಗಳ ಮೇಲೆ ರೈತರು ಉಪಯೋಗಿಸ್ತಾರೆ, ಅದನ್ನು ಯಾವ ರೀತಿ ಕಂಡಿಡ್ಕೊಳ್ಳೋದು, ಅದ್ರ ಬಗ್ಗೆ ಹೇಳೋದು ಸರ್. ಸರ್, ಈಗ ಎಲ್ಲಾ ಬೆಳೆಗಳನ್ನು ನಾವು ರೈತರುಗಳಿಗೆ ಪೀಡನಾಶಕ ವಿಶ್ಲೇಷಣೆ ಮಾಡಿಸಿ ಅಂತ ಹೇಳಿ ಹೇಳ್ತಾ ಇಲ್ಲ. ಯಾವೆಲ್ಲ ರೈತರುಗಳು ಹೈ ವ್ಯಾಲ್ಯೂ ಕ್ರಾಪ್ಸ್ ಅಂತ ಹೇಳ್ತೀವಿ, ನಿಮಗೆ ಹೆಚ್ಚಿನ ಲಾಭದಾಯಕ ಬೆಳೆಗಳು ಅಂತ ಹೇಳ್ತೀವಿ, ಆ ಬೆಳೆಗಳನ್ನ ತಂದು ಎಕ್ಸ್ಪೋರ್ಟ್ ಮಾಡ್ತಾ ಇರ್ತಿರಲ್ಲ, ಅಂತ ರೈತರುಗಳು ಬಂದು ನಮ್ಮಲ್ಲಿ ಈ ಹಣ್ಣು ಬೆಳೆಗಳಲ್ಲಿ ಎಕ್ಸ್ಪೋರ್ಟ್ ಮಾಡ್ತಾ ಇರ್ತಾರೆ. ದಾಳಿಂಬೆ ಆಗಲಿ ಅಥವಾ ಕಾಳುಮೆಣಸೆ ಆಗಲಿ, ಜಿಂಜರ್ ಆಗಲಿ ಅಥವಾ ಕೆಲವೊಂದಷ್ಟು ಬ್ಯಾಡಿಗೆ ಮೆಣಸಿನಕಾಯಿ ಆಗಲಿ, ಇವನ್ನೆಲ್ಲ ಫಾರಿನ್ ಎಕ್ಸ್ಪೋರ್ಟ್ ಮಾಡ್ತಾರೆ. ಈ ತರ ರೈತರುಗಳು ನಮ್ಮಲ್ಲಿ ತಾವು ಬೆಳೆದಂತ ಪದಾರ್ಥಗಳನ್ನು ಅಥವಾ ಬೆಳೆಗಳನ್ನು ನಮ್ಮಲ್ಲಿ ಟೆಸ್ಟ್ ಮಾಡಿಸಿ ಆ ನಂತರ ಅದರ ಉಳಿಕೆ ಪ್ರಮಾಣವನ್ನು ಚೆಕ್ ಮಾಡಿ ಆ ನಂತರ ಅವರು ವಿದೇಶಗಳಿಗೆ ಅಥವಾ ವಿದೇಶ ಮಾರುಕಟ್ಟೆಗೆ ಸರಬರಾಜು ಮಾಡಿದ್ದಲ್ಲಿ ಬೆಳೆಗಳಲ್ಲಿನ ರಾಸಾಯನಿಕ ಪ್ರಮಾಣ ತಿಳ್ಕೋಬಹುದು, ಈ ಮೊದಲೇ ಇಲ್ಲಿ ತಿಳ್ಕೋಬಹುದು, ಆ ನಂತರ ರಫ್ತು ಮಾಡಬಹುದು. ಇಲ್ಲ ಅಂದ್ರೆ ನಾವು ಇದೆಲ್ಲ ಗೊತ್ತಾಗದೆ ರೈತರುಗಳು ರಫ್ತು ಮಾಡಿದ್ದಲ್ಲಿ ಅಲ್ಲಿ ವಿದೇಶದಲ್ಲಿ ತಮ್ಮ ತಾವು ಬಳಸಿರುವ ರಾಸಾಯನಿಕ ಪ್ರಮಾಣ ಹೆಚ್ಚಿದ್ದಲ್ಲಿ ತಾವು ಕಳಿಸಿರುವಂತಹ ಬೆಳೆಗಳನ್ನು ಕಂಪ್ಲೀಟ್ ರಿಜೆಕ್ಟ್ ಮಾಡ್ಕೊಳ್ತಾರೆ. ಆದ ಕಾರಣ ಅವರಿಗೆ ಸಾರಿಗೆ ವೆಚ್ಚ, ಟ್ರಾನ್ಸ್ಪೋರ್ಟೇಷನ್ ಕಾಸ್ಟ್ ಹೆಚ್ಚಾಗುತ್ತದೆ. ಈ ಕಾರಣದಿಂದಾಗಿ, ಈ ಮೇಲೆ ತಿಳಿಸುವಂತಹ ಎಲ್ಲಾ ಕಾರಣದಿಂದಾಗಿ ರೈತರುಗಳು ಇದನ್ನೆಲ್ಲ ತಪ್ಪಿಸಬಹುದು, ಅದನ್ನೆಲ್ಲ ತಡೆಗಟ್ಟಬಹುದು. ಯಾವ ರೀತಿಯಿಂದ ಅಂದ್ರೆ, ತಾವು ಬೆಳೆದು ಎಕ್ಸ್ಪೋರ್ಟ್ ಮಾಡುವ ಅಥವಾ ರಫ್ತು ಮಾಡುವಂತಹ ಪದಾರ್ಥಗಳನ್ನು ಮೊದಲನೇದಾಗಿ ತಮ್ಮ ಹತ್ತಿರದ ರಾಸಾಯನಿಕ ವಿಶ್ಲೇಷಣ ಪ್ರಯೋಗಗಳಲ್ಲಿ ಟೆಸ್ಟ್ ಮಾಡಿಸಿ ಆನಂತರವೇ ರಫ್ತು ಮಾಡುವುದಾಗಿ ಈ ಮೂಲಕ ಕೋರಿಕೊಳ್ಳುತ್ತೇವೆ. ಯಾವ ಸಮಯದಲ್ಲಿ ಈ ಒಂದು ಬೆಳೆದಂತಹ ಬೆಳೆಗಳನ್ನು ತಂದು ಕೊಡಬೇಕು, ಎಷ್ಟು ತಂದು ಕೊಡಬೇಕು, ಅದ್ರ ಬಗ್ಗೆ ಸರ್? ಸರ್, ರೈತರು ಬೆಳೆದಂತಹ ಬೆಳೆಗಳನ್ನು ಸುಮಾರು 2-3 ಕೆಜಿವರೆಗೂ ರ್ಯಾಂಡಮ್ ಆಗಿ ಒಂದೇ ಸಸ್ಯದಲ್ಲಿ ಅಥವಾ ಒಂದೇ ಪ್ಲಾಟ್ ಅಲ್ಲಿ ಅಥವಾ ಒಂದೇ ಚೀಲದಿಂದ ಅಲ್ಲ, ಎಲ್ಲಾ ಚೀಲದಿಂದ ಅಥವಾ ಎಲ್ಲಾ ಸಸ್ಯದಿಂದ ಕೊನೆ ಕಟಾವಿನ ಸಂದರ್ಭದಲ್ಲಿ, ಬ್ಯಾಗಿಂಗ್ ಸಂದರ್ಭದಲ್ಲಿ ಅಥವಾ ಪ್ಯಾಕಿಂಗ್ ಸಂದರ್ಭದಲ್ಲಿ ತಾವುಗಳು ಸ್ಯಾಂಪಲ್ ತರ ಮಾಡಿಕೊಂಡು, ಮಾದರಿ ತರ ಕಲೆಕ್ಟ್ ಮಾಡಿಕೊಂಡು ನಮ್ಮಲ್ಲಿ ತಲುಪಿಸಿದ್ದೇ ಆದಲ್ಲಿ ವಿತಿನ 8-10 ದಿನ ಅಥವಾ 15 ದಿನಗಳ ಒಳಗಾಗಿ ಬೇಕಾಗಿರುವಂತಹ ಯುರೋಪಿಯನ್ ಮಾರ್ಕೆಟ್ ರಿಕ್ವೈರ್ಮೆಂಟ್ಸ್, ಅಮೆರಿಕನ್ ಮಾರ್ಕೆಟ್ ರಿಕ್ವೈರ್ಮೆಂಟ್ಸ್ ಪ್ರಕಾರ ಅಥವಾ ಗಲ್ಫ್ ಮಾರ್ಕೆಟ್ ರಿಕ್ವೈರ್ಮೆಂಟ್ಸ್ ಪ್ರಕಾರ ನಾವು ರಾಸಾಯನಿಕ ವಿಶ್ಲೇಷಣೆ ಮಾಡಿ ಆ ನಂತರ ರೈತರುಗಳಿಗೆ ಆ ಮಾಹಿತಿಯನ್ನು, ವಿಶ್ಲೇಷಣೆ ಮಾಹಿತಿಯನ್ನು ನಾವು ವಿವರವಾಗಿ ಇರೋದನ್ನು ಕೊಡ್ತೇವೆ. ಒಳ್ಳೆದು ಸರ್, ಇದುವರೆಗೂ ಜೈವಿಕ ಗೊಬ್ಬರ ಹಾಗೂ ಜೈವಿಕ ನಿಯಂತ್ರಕಗಳು, ಕೀಟನಾಶಕ ಹಾಗೂ ರಾಸಾಯನಿಕ ಬಳಕೆ ಇದರ ಒಂದು ವಿಶ್ಲೇಷಣೆ ಬಗ್ಗೆ ನಮ್ಮ ಕೇಳುಗರೊಂದಿಗೆ ಈ ಮಾಹಿತಿಯನ್ನು ಹಂಚಿಕೊಂಡಿದ್ದೀರಿ. ತಾವು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ. ಧನ್ಯವಾದ. ಇದುವರೆಗೂ ಜೈವಿಕ ಗೊಬ್ಬರ ಹಾಗೂ ಜೈವಿಕ ನಿಯಂತ್ರಕಗಳು ಈ ಕುರಿತು ಶಿವಮೊಗ್ಗದ ಜೈವಿಕ ಕೇಂದ್ರದ ಸಹಾಯಕ ತೋಟಗಾರಿಕಾ ಅಧಿಕಾರಿಯಾದ ರಮೇಶ್ ಜಿಎಸ್ ಅವರೊಡನೆ ಸಂದರ್ಶನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಹೆಚ್.ಎಂ. ಮಹೇಶ್. ಈಗ ಕೇಳಿ ತರೀಕೆರೆ ತಾಲೂಕು ಮುಗುಳಿಯ ಶ್ರೀಮತಿ ನಾಗರತ್ನಮ್ಮ ಮತ್ತು ಸಂಗಡಿಗರಿಂದ ಬೀಗರ ಜರಿಯುವ ಪದ. ಜರದೇರಿ ಶೋಭನವೇ ಚಂದ್ರ ಕಾಣವ್ವ ಸಿದ್ಧ